ರಾಷ್ಟ್ರೀಯ ಪೋಷಣ ಅಭಿಯಾನದ ಜಿಲ್ಲಾ ಸಂಯೋಜಕರಾದಂಥ ನಾಗರಾಜ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ರಾಷ್ಟ್ರೀಯ ಪೋಷಣೆ ಮಾಸಾಚರಣೆ ಬಗ್ಗೆ ಅಥವಾ ಜೊತೆಗೆ ರಾಷ್ಟ್ರೀಯ ಪೋಷಣ ಅಭಿಯಾನದ ಒಂದು ಉದ್ದೇಶಗಳೇನು, ಯಾವ ರೀತಿ ಜಿಲ್ಲೆಯಲ್ಲಿ ನಡೀತಾ ಇದೆ, ಹಾಗೆಯೇ ಈ ಒಂದು ರಾಷ್ಟ್ರೀಯ ಪೋಷಣ ಒಂದು ಅಭಿಯಾನದಲ್ಲಿ ಏನೆಲ್ಲ ಒಂದು ಸಹಾಯ ಸೌಲಭ್ಯಗಳು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ಬನ್ನಿ ವಿಚಾರವನ್ನು ಕೇಳೋಣಂತ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಉಪನಿರ್ದೇಶಕರಾದಂಥ ವೀರನಗೌಡರಿಗೆ ಮಾಹಿತಿಯನ್ನು ಕೊಡಬೇಕು ನಮ್ಮ ಕೇಳುಗರಿಗೆ. ಏನಂತಂದರೆ ಈ ರಾಷ್ಟ್ರೀಯ ಪೋಷಣ ಅಭಿಯಾನದ ಉದ್ದೇಶಗಳೇನು ಹೇಳಿ ಸ್ವಲ್ಪ. ಎಲ್ಲ ಕೇಳುವರಿಗೆ ನಮಸ್ಕಾರ. ಮೊದಲಿಗೆ ಈ ಒಂದು ರಾಷ್ಟ್ರೀಯ ಪೋಷಣ ಮಾಸಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ರಾಷ್ಟ್ರೀಯ ಪೋಷಣ ಮಾಸಾಚರಣೆಯನ್ನು ಇಡೀ ಭಾರತದಾದ್ಯಂತ ಮಾಡಲಾಗ್ತದೆ ಸರ್. ಸೊ ಇದನ್ನು ನಾವು 2018 ಮಾನ್ಯ ಪ್ರಧಾನಿಯವರು ಈ ಯೋಜನೆಯನ್ನು ಪ್ರಾರಂಭಿಸಿದರು. ಸೊ ನಾವು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಈ ಒಂದು ಸೆಪ್ಟೆಂಬರ್ ತಿಂಗಳಿನ ಮಾಸಾಚರಣೆಯನ್ನು ಮಾಡುತ್ತಿದ್ದೇವೆ. ಈ ಒಂದು ತಿಂಗಳಲ್ಲಿ 4 ವಾರಗಳು ಚಟುವಟಿಕೆಗಳನ್ನ ನಾವು ವಿಂಗಡಣೆ ಮಾಡಿಕೊಂಡಿದ್ದೀವಿ ಸರ್. ಒಂದು ಸರ್ಕಾರ ಸೂಚನೆ ಪ್ರಕಾರ ನಾವು ಈ ಯೋಜನೆಯಲ್ಲಿ ಮೊದಲನೇ ವಾರ ಪೋಷಣ್ ವಾಟಿಕ ಅಂತ ಮಾಡ್ತೀವಿ ಸರ್. ಇಲ್ಲಿ ಪೋಷಣ್ ವಾಟಿಕ ಅಂದರೆ ಒಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ನೆರವಿನೊಂದಿಗೆ ಗರ್ಭಿಣಿಯರಿಗೆ, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಪೌಷ್ಟಿಕಾಂಶ ಇರೋ ಗಿಡಗಳನ್ನ, ಸಸಿಗಳನ್ನ ಸಾರ್ವಜನಿಕರಿಗೆ ಕೊಡುವಂಥದ್ದು, ಮತ್ತು ಬೀಜಗಳನ್ನ ಕೊಡುವಂಥದ್ದು, ಮತ್ತು ಸರ್ಕಾರಿ ಜಾಗಗಳು ಅಂದರೆ ಅಂಗಡಿ ಕೇಂದ್ರದ ಕಂಪೌಂಡ್ ಇರೋಂಥ ಅಂಗಡಿ ಕೇಂದ್ರಗಳಾಗಲಿ, ಶಾಲೆ ಆವರಣಗಳಲ್ಲಿ ಆಗಲಿ, ಅಥವಾ ಗ್ರಾಮ ಪಂಚಾಯತಿಯ ಆವರಣಗಳಾಗಲಿ, ಅಥವಾ CMC ಪಟ್ಟಣಗಳಲ್ಲಿ ಆ ಜಾಗಗಳಿದ್ದಂಥಲ್ಲಿ ನಾವು ಇದನ್ನು ಸಸಿಗಳು ನೆಡುವಂಥದ್ದು ಮಾಡಲಾಗ್ತದೆ. ಮತ್ತು ಇದ್ರ ಮುಖಾಂತರ ಅವರಿಗೆ ಮಹಿಳೆಯರು ತಮ್ಮ ಮನೆಯಲ್ಲಿ ಜಾಗ ಇದ್ದರೆ ಅವ್ರ ಕೈತೋಟಗಳನ್ನ ಬೆಳೆಸುವಂಥ ಒಂದು ಮನೋಭಾವನೆ ಬೆಳೆಸುವಂಥದ್ದು ಈ ಒಂದು ವಾರ ಮಾಡ್ತೀವಿ ಸರ್. ಮತ್ತು ವಾರದ ಮೊದಲನೇ ವಾರ ಕೊನೆಯಲ್ಲಿ ಈ ಕೋವಿಡ್ ಲಸಿಕೆ ಕಾರ್ಯಕ್ರಮಗಳಂದರೆ ಗರ್ಭಿಣಿ ಬಾಣಂತಿಯರು ಮತ್ತು ಮಹಿಳೆಯರೆಲ್ಲರೂ ಕೂಡ ಕೋವಿಡ್ ಲಸಿಕೆಯನ್ನು ಹಾಕ್ಸ್ಕೋದಕ್ಕೆ ಒಂದು ತಿಳುವಳಿಕೆ ಬಿಡುವಂಥದ್ದು ಮೊದಲನೇ ವಾರದಲ್ಲಿ ಮಾಡ್ತೀವಿ. ಮತ್ತು ಎರಡನೇ ವಾರದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನೆರವಿನೊಂದಿಗೆ ಎಲ್ಲ ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳು ಯೋಗ ಮತ್ತು ಅವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆಯಲ್ಲೇ ಮನೆ ಔಷಧಿಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ರೀತಿ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ತಮ್ಮ ಇಮ್ಯುನಿಟಿನ ಯಾವ ರೀತಿ ಬೂಸ್ಟ್ ಮಾಡ್ಕೋಬೇಕು ಎಂಬುದು ತಿಳಿಸುವ ತಿಳುವಳಿಕೆ ಕಾರ್ಯಕ್ರಮವನ್ನು ನಾವು ಎರಡನೇ ವಾರದಲ್ಲಿ ಮಾಡುವಂಥದ್ದು ಮಾಡ್ತೀವಿ ಸರ್. ಇನ್ನು ಮೂರನೇ ವಾರದಲ್ಲಿ ನಮ್ಮ ಇಲಾಖೆ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯ ಒಂದು ಜಂಟಿಯಲ್ಲಿ ಪೌಷ್ಟಿಕಾಹಾರಗಳ ಪ್ರಾತ್ಯಕ್ಷತೆ ಮಾಡುವಂಥದ್ದು ಮತ್ತು ಅವರಿಗೆ ಪೌಷ್ಟಿಕಾಂಶಗಳ ಲಭ್ಯತೆ ಬಗ್ಗೆ ತಿಳಿಸಿರುವಂಥದ್ದು ಸರ್. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ, ಹಿಂದುಳಿದ ಪ್ರದೇಶಗಳಲ್ಲಿ ಅವರು ಆಹಾರಗಳನ್ನು ತೆಗೆದುಕೊಳ್ತಿರ್ತಾರೆ. ಈಗ ಭಾಳಷ್ಟು ಜನ ಸಮತೋಲನ ಆಹಾರ ತೆಗೆದುಕೊಳ್ಳೋದಿಲ್ಲ, ಅವರು ಅನ್ನ ಸಾರು, ರೊಟ್ಟಿ ಸಾರು ಊಟ ಮಾಡೋಂಥದ್ದು ಈ ಥರ ಹವ್ಯಾಸಗಳು ಇರ್ತದೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡೋಂಥದ್ದು, ಈಗ ಉದಾಹರಣೆಗೆ ಕಾಳುಗಳೆಲ್ಲ ಕುದಿಸ್ಕೊಳ್ ತಿಂತಾರೆ ಸರ್. ಈಗ ಹೆಸರು ಕಾಳು, ಅಲಸಂದಿ ಕಾಳು, ಶೇಂಗಾ ಕಾಳು ಇವೆಲ್ಲ ಉರಿದು ತಿನ್ನೋಂಥದ್ದು ಇವೆಲ್ಲ ಮಾಡ್ತಿರ್ತಾರೆ. ಅದನ್ನು ಮೊಳಕೆ ಬರೆಸಿ ತಿಂದರೆ ಪ್ರೋಟೀನ್ ಅಂಶ ಹೆಚ್ಚಾಗ್ತದೆ ಅಂತ ತಿಳುವಳಿಕೆ ನೀಡೋಂಥದ್ದು, ಪ್ರಾತ್ಯಕ್ಷತೆ ಮಾಡೋಂಥದ್ದು ಮೂರನೇ ವಾರದಲ್ಲಿ ಮಾಡ್ತಾರೆ ಸರ್. ಇನ್ನು 4ನೇ ವಾರದಲ್ಲಿ ಶಾಲೆಗಳಲ್ಲಿರೋ ಆದಾಯದ ಮಕ್ಕಳಿಗೆ ಮತ್ತು ಶಾಲೆ ಬಿಟ್ಟಂಥ ಅಡಲ್ಸ್ ಆ್ಯಂಡ್ ಗರ್ಲ್ಸ್ ಏನಂತೀವಿ ಆದಾಯದ ಹೆಣ್ಣುಮಕ್ಕಳಿಗೆ, ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಮತ್ತು ಪೌಷ್ಟಿಕಾಂಶಗಳ ಬಗ್ಗೆ ತಿಳಿಸಿರುವಂಥದ್ದು, ಮತ್ತು ಆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸ್ಪರ್ಧೆಗಳನ್ನ ಏರ್ಪಡಿಸುವ ಮುಖಾಂತರ ಅವರಿಗೆ ಕ್ರಿಯಾತ್ಮಕ ಚಟುವಟಿಕೆ ಮುಖಾಂತರ ಪೌಷ್ಟಿಕಾಂಶಗಳನ್ನು ತಿಳಿಸಿರುವಂಥದ್ದು, ಈ ರೀತಿ 4 ವಾರಗಳ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಈಗಾಗಲೇ ತಾವು ಹೇಳಿದಂಗೆ ಈ ಒಂದು ಯೋಜನೆಯ ಅಥವಾ ಈ ಮಾಸಾಚರಣೆ ಮುಖ್ಯ ಉದ್ದೇಶ ತಾವು ಕೇಳಿದಿರಿ. ಇಲ್ಲಿ ನೋಡಬೇಕಾದ್ರೆ ನಮಗೆ ಇರೋ ಸೂಚನೆ ಏನಂತಂದರೆ ಕನಿಷ್ಠ ಮಟ್ಟದ ಸಾಧನೆ ಏನು ಮಾಡಬೇಕಂತ ನಮಗೆ ಸರ್ಕಾರ ಸೂಚನೆ ಇದೆ ಅಂದರೆ, ಈ ಮಕ್ಕಳಲ್ಲಿ 0-6 ವರ್ಷದ ಮಕ್ಕಳು ನಮ್ಮಲ್ಲಿರ್ತಾರೆ, ಈ ಮಕ್ಕಳಲ್ಲಿ ಸ್ಟಂಟಿಂಗ್ ಅಂತ ಹೇಳ್ತೀವಿ ಅಂದರೆ ಕುಂಠಿತ ಬೆಳವಣಿಗೆ ಆಗಿರೋಲ್ಲ. ಹೌದು, ಬೆಳವಣಿಗೆ ಅಂದರೆ ವಯಸ್ಸಿಗೆ ತಕ್ಕಂತೆ ಎತ್ತರ ಬೆಳಿಬೇಕು ಸರ್. ಇಲ್ಲಿ ಬೆಳವಣಿಗೆಯಲ್ಲಿ ಏನಾದರೂ ಕುಂಠಿತ ಇದನ್ನು ಕಡಿಮೆ ಮಾಡಬೇಕು, ಕನಿಷ್ಠ ಒಂದು ವರ್ಷಕ್ಕೆ 2%+ ಕಡಿಮೆ ಮಾಡಬೇಕು ಅಂತ ಒಂದು ನಮಗೆ ಗುರಿ ಇದೆ ಸರ್, ಉದ್ದೇಶ ಕನಿಷ್ಠ 2%. ಅದೇ ರೀತಿ ಮಕ್ಕಳಲ್ಲಿರೋ ಅಪೌಷ್ಟಿಕತೆ ಏನು ಅಪೌಷ್ಟಿಕತೆ ಮಟ್ಟ ಇದೆ ಅದನ್ನು ಕನಿಷ್ಠ ವರ್ಷಕ್ಕೆ 2% ಆದರೂ ಕಡಿಮೆ ಮಾಡಬೇಕಂತೇಳಿ ನಮಗೆ ಒಂದು ಗುರಿ ಇದೆ. ಮತ್ತು ಅದೇ ರೀತಿ ಮಕ್ಕಳಲ್ಲಿ ರಕ್ತಹೀನತೆ ಇದೆ, ಈ ಅನಿಮಿಯಾ ಅಂತ ಹೇಳ್ತೀವಿ, ಈ ರಕ್ತಹೀನತೆ 3% ಆದರೂ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ. ಮತ್ತು ಅದೇ ರೀತಿ ಗರ್ಭಿಣಿ ಬಾಣಂತಿಯರು, ಇತರ ಮಹಿಳೆಯರು 15-45 ವರ್ಷದ ಮಹಿಳೆಯರಲ್ಲಿ ಕೂಡ ಇವತ್ತು ರಕ್ತಹೀನತೆ ಇದೆ, ಆ ರಕ್ತಹೀನತೆ ಕನಿಷ್ಠ 3% ಆದರೂ ಕಡಿಮೆ ಮಾಡಬೇಕೆಂಬುದು ಒಂದು ನಮಗೆ ಗುರಿ ಇದೆ. ಮತ್ತು ಕಡಿಮೆ ತೂಕದ ಮಕ್ಕಳ ಜನನ, ಅಂದರೆ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಹೇಳ್ತಿದ್ದಾರೆ, ಅಂದರೆ ಇದನ್ನು ಕೂಡ ವರ್ಷಕ್ಕೆ 2% ಕಡಿಮೆ ಮಾಡಬೇಕು ಎಂಬುದು ಒಂದು ಗುರಿ, ಕನಿಷ್ಠ ಮಟ್ಟ ಗುರಿ ಸರ್ ಇದು ನಮ್ಮದು. ಈ ಎಲ್ಲ ಗುರಿಗಳನ್ನು ಸಾಧನೆ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ನಿಮ್ಮ ಇಲಾಖೆಯಿಂದ ನಡೀತಿದ್ದಾವೆ? ಗುರಿಗಳ ಸಾಧನೆ ಮಾಡಲಿಕ್ಕೆ ಗೋಕುಲ್ ಹುಸೇನ್ ಅವರೇ ಈಗ ಹೇಳಿದರು ಉಪನಿರ್ದೇಶಕರು, ಈ ಎಲ್ಲ ಗುರಿಗಳ ಮುಖಾಂತರ ನಾವು ಸಾಧನೆಯನ್ನು ಮಾಡಬೇಕಾದಂತಕ್ಕಂಥದ್ದು, ಈ ರಕ್ತಹೀನತೆ ಇರ್ಬೋದು, ಬೆಳವಣಿಗೆ ಆಗದೇ ಇರತಕ್ಕಂಥದ್ದು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ, ಇಂಥವೆಲ್ಲ ನಿಭಾಯಿಸಲಿಕ್ಕೆ ಯಾವ ರೀತಿ ಇಲಾಖೆಯವರಿಗೆ ಮಾಹಿತಿ ಕೊಡೋದ್ರ ಜೊತೆ ಏನಾದರೂ ಅವರಿಗೆ ಸಹಾಯ ಹಸ್ತನ ಚಾಸ್ತಾ ಇದೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗ್ತವೆ ಯೋಜನೆ ಅಡಿಯಲ್ಲಿ? ಸರ್, ಖಂಡಿತ ಸರ್, ನಮ್ಮ ಇಲಾಖೆಯಿಂದ ಸರ್ ವಿವಿಧ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್. ಉದಾಹರಣೆಗೆ ಅಂದರೆ ಪೂರಕ ಪೌಷ್ಟಿಕ ಆಹಾರ ಕೊಡ್ತೀವಿ ಸರ್. ಪೂರಕ ಪೌಷ್ಟಿಕಾಹಾರ ಗರ್ಭಿಣಿ ಮಾಡಿತರಿಗೆ ಮತ್ತೆ ಜೂರಿಂದ ಆರು ತಿಂಗಳಿಂದ ಆರು ವರ್ಷ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡ್ತೀವಿ ಸರ್. ಏನು ಮಕ್ಕಳಿಗೆ ಏನೇನು ಪೌಷ್ಟಿಕಾಹಾರ ಕೊಡ್ತೀರಿ ಇಲಾಖೆಯಿಂದ? ಮಕ್ಕಳಿಗೆ ಜೀರೋದಿಂದ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ರಾಗಿ ಪೌಷ್ಟಿಕ, ರವ ಪಾಯಸ ಪ್ಯಾಕೆಟ್ ಇರ್ತದೆ ಸರ್. ಉದಾಹರಣೆ ಬೇರೆ ಸರಲಕ ಆ ಥರ ಇದಿರ್ತವೆ ಸರ್ ಪ್ಯಾಕೆಟ್. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಪೌಷ್ಟಿಕಗಳಂತ ಅವರಿಗೆ ಆ ವಯಸ್ಸಿಗೆ ಮಕ್ಕಳಿಗೆ ಏನು ಪೌಷ್ಟಿಕ ಅವಶ್ಯಕತೆ ಇರ್ತದೆ ಸರ್, ಅದು ಮೂರರಿಂದ ಆರು ವರ್ಷ ಮಕ್ಕಳಿಗೆ ಅಕ್ಕಿ, ತೊಗರಿಬೇಳೆ, ಬೆಲ್ಲ, ಹೆಸರುಕಾಳು, ಸಕ್ಕರೆ ಮತ್ತು ಹಾಲಿನ ಪುಡಿ ಕೊಡ್ತೀವಿ ಸರ್. ಮತ್ತು ಅದ್ರ ಜೊತೆಗೆ ಸೃಷ್ಟಿ ಯೋಜನೆಯಲ್ಲಿ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಸರ್. ಮತ್ತು ಗರ್ಭಿಣಿ ಬಾಣಿತೆಯರಿಗೆ ಸರ್, ಮಾತೃಪೂರ್ಣ ಯೋಜನೆಯಲ್ಲಿ ಸರ್ ಗರ್ಭಿಣಿ ಬಾಣಿತೆಯರಿಗೂ ಅಕ್ಕಿ, ತೊಗರಿಬೇಳೆ, ಶೇಂಗಾ, ಬೆಲ್ಲ, ಹೆಸರುಕಾಳು, ಹಾಲು, ಕೋಳಿ ಮೊಟ್ಟೆ ಕೊಡ್ತಾ ಇದ್ದೀವಿ ಸರ್. ಇದಕ್ಕೆ ಪೌಷ್ಟಿಕ ಅಂದರೆ ಪೂರಕ ಪೌಷ್ಟಿಕ ಇರ್ತಾರೆ. ಇದ್ರ ಜೊತೆಗೆ ಮನೆಯಲ್ಲಿ ಯಾವ ಥರ ಆಹಾರ ಮಾಡ್ಕೋಬೇಕು, ಏನೆಲ್ಲ ತಿನ್ನಬೇಕು ಅಂತೇಳಿ ಅರಿವು ಕೌನ್ಸಿಲಿಂಗ್ ಮಾಡ್ತೀವಿ ಸರ್. ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತೆ ಆರೋಗ್ಯ ಇಲಾಖೆಗಳಿಂದನೂ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಬೆಳವಣಿಗೆ ಸೂಕ್ತ ಬೆಳವಣಿಗೆ ಗರ್ಭಿಣಿ ಆದಾಗ ಸರ್ ಸೂಕ್ತವಾದ ಪೌಷ್ಟಿಕಾಂಶ ದೊರಕಿದ್ರೆ ಸರ್ ಅವರಿಗೆ ಮಗು ಬೆಳೆಯುವುದು ಪೌಷ್ಟಿಕವಾಗಿ ಬೆಳೀತದೆ ಸರ್. ಅದರಿಂದ ಲೋ ಬರ್ತ್ ವೇಟ್ ಕಡಿಮೆ ಆಗ್ತದೆ ಸರ್. ಅದರಿಂದ ಈ ತರ ಎಲ್ಲ ವಿವಿಧ ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ನಾಗರಾಜ್ ಅವರೇ, ರಾಷ್ಟ್ರೀಯ ಪೋಷಣ ಮಾಸಾಚರಣೆ ನಡೀತಾ ಇದೆ ಈ ಒಂದು ಪೂರ್ತಿ ತಿಂಗಳವರೆಗೆ, ಅಂದ್ರೆ ಸೆಪ್ಟೆಂಬರ್ ಪೂರ್ತಿ ತಿಂಗಳ ಈ ಒಂದು ನಡೀತಕ್ಕಂತ ಕಾರ್ಯಕ್ರಮ, ಇದರ ಒಂದು ತಿಳುವಳಿಕೆಯನ್ನು ಹೇಗೆ ಮೂಡಿಸ್ತಾ ಇದ್ದೀರಿ, ಹೇಗೆ ಇದ್ರದ್ದು ಅವೇರ್ನೆಸ್ ಬರಬೇಕು ಜನರಲ್ಲಿ, ಇಲಾಖೆ ಯಾವ ರೀತಿ ಅವೇರ್ನೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಎಲ್ಲ ಹಳ್ಳಿ ಭಾಗದಲ್ಲಿ ಜನರಿಗೆ ಮುಟ್ಟಬೇಕು, ಜೊತೆಗೆ ಈ ಯೋಜನೆಯ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಮಹಿಳೆಯರು, ಮಕ್ಕಳು, ಇದಕ್ಕೆ ಇಲಾಖೆ ಏನೆಲ್ಲ ಮಾಡ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಪೋಷಣ್ ಮಾಸಾಚರಣೆಯ ಮುಖ್ಯ ಉದ್ದೇಶವೇನೆಂದರೆ ಜನರಲ್ಲಿ ಅರಿವು ಮೂಡಿಸುವುದು. ಸರ್ಕಾರದ ಹಲವಾರು ಯೋಜನೆಯ ಉಪಯೋಗ ಫಲಾನುಭವಿಗಳಿಗೆ ಸಹಾಯವಾಗಬೇಕೆಂದು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಸೆಪ್ಟೆಂಬರ್ ಇಡೀ ಸೆಪ್ಟೆಂಬರ್ ತಿಂಗಳ ತುಂಬ ಆಚರಿಸಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ, ಯೋಜನಾ ಮಟ್ಟದಲ್ಲಿ, ಸೆಕ್ಟರ್ ಮಟ್ಟದಲ್ಲಿ ಹಾಗೂ ಎಲ್ಲ ಕೇಂದ್ರಗಳಲ್ಲಿ ಇದು ಆಚರಣೆ ನಾವು ಮಾಡ್ತೀವಿ ಸರ್. ಎಲ್ಲ ಫಲಾನುಭವಿಗಳಿಗೆ ಉಪಯೋಗ ಆಗಬೇಕೆಂದು ನಾವು ಎಲ್ಲ ಕಾರ್ಯಕ್ರಮಗಳೆಲ್ಲ ಹಲವಾರು ರೀತಿಯಿಂದ ಮಾಡ್ತೀವಿ ಸರ್. ಮೊದಲನೇ ವಾರದಾಗಿ ಪೋಷಣ್ ವಾಟಿಕಾ ಅಂತ ನಮ್ಮ ಸರ್ ಹೇಳಿದ ಪ್ರಕಾರ ಅಲ್ಲಿ ಎಲ್ಲರಿಗೆ ಇನ್ವೈಟ್ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಇದು ಮಾಡ್ತೀವಿ ಸರ್. ಮತ್ತು ಮುಖ್ಯ ಉದ್ದೇಶವೇನೆಂದರೆ ಮಕ್ಕಳಲ್ಲಿ ಉಂಟಾಗುವ ಕುಂಠಿತ ಬೆಳವಣಿಗೆಯನ್ನು ತಡೆಗಟ್ಟುವುದು ಹಾಗೂ ಕಡಿಮೆಗೊಳಿಸುವುದು, ಮತ್ತು ಮಕ್ಕಳಿನ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಹಾಗೂ ಕಡಿಮೆಗೊಳಿಸುವುದು, ಚಿಕ್ಕ ಮಕ್ಕಳಲ್ಲಿ ಉಂಟಾಗುವ ರಕ್ತಹೀನತೆಯನ್ನು ಕಡಿಮೆಗೊಳಿಸುವುದು, ಮತ್ತು 15-49 ವರ್ಷದ ಕಿಶೋರಿ ಮಹಿಳೆಯರಲ್ಲಿ ಉಂಟಾಗುವ ರಕ್ತಹೀನತೆ ಕಡಿಮೆಗೊಳಿಸುವುದು ಇದು ಮುಖ್ಯ ಉದ್ದೇಶವಾಗಿದೆ ಸರ್. ಇವೆಲ್ಲ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ತಾವು ಹೇಗೆ ಇದನ್ನ ಎಲ್ಲರಿಗೂ ತಿಳಿಪಡಿಸ್ತೀರಿ? ಇವತ್ತೊಂದು ಕಾರ್ಯಕ್ರಮ ಹಳ್ಳಿಯಲ್ಲಿ ನಡೀತು ಅಂದ್ರೆ ಅದು ಇತರರಿಗೆ ಗೊತ್ತಾಗಬೇಕು, ಬೇರೆ ಹಳ್ಳಿಯವರಿಗೆ ಗೊತ್ತಾಗಬೇಕು, ಅದಾಗ ಅದನ್ನ ಕಾರ್ಯಕ್ರಮ ನಡೆದ ಸುದ್ದಿಯನ್ನ ಹೇಗೆ ಮುಟ್ಟಿಸ್ತಿರ್ತಾವೆ? ಈ ಯೋಜನೆಯಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕರಿಗೆ ಮತ್ತೆ ಎಲ್ಲ ಸೂಪರ್ವೈಸರ್ಸ್ಗೆ ಸ್ಮಾರ್ಟ್ ಫೋನ್ಸ್ ಎಲ್ಲ ವಿತರಿಸಲಾಗಿದೆ ಸರ್. ಇಲ್ಲೆಲ್ಲ ಕಾರ್ಯಕ್ರಮಗಳ ನಡೆದಂತ ಎಲ್ಲ ಚಟುವಟಿಕೆಗಳು, ಫೋಟೋಸ್ ಮತ್ತೆ ವಿಡಿಯೋ ಮುಖಾಂತರ ಏನೆಲ್ಲ ಇದು ಚಟುವಟಿಕೆಗಳ ಎಲ್ಲ ಮಾಹಿತಿಯನ್ನ ನಾವು ನಮ್ಮ ಜನ ಆಂದೋಲನ ಡ್ಯಾಶ್ಬೋರ್ಡ್ ಅಂತ ಅದರಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೀವಿ ಸರ್. ದಿನನಿತ್ಯ ಚಟುವಟಿಕೆಗಳು ಎಲ್ಲ ಮಾಹಿತಿಯನ್ನು ಎಲ್ಲ ಅಪ್ಲೋಡ್ ಮಾಡಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗುತ್ತಿದೆಯಲ್ಲ? ಇಲ್ಲ ಇಲ್ಲ ಸರ್, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಎಲ್ಲ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸರ್ ನಾವು ಈ ತರ ಎಲ್ಲ ಅರಿವು ಮೂಡಿಸ್ತೀವಿ ಸರ್. ವೀರನಗೌಡರೇ, ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂತಂದ್ರೆ ರಾಷ್ಟ್ರೀಯ ಪೋಷಣ ಒಂದು ಅಭಿಯಾನ ಏನಿದೆ, ಮಾಸಾಚರಣೆ ಏನಿದೆ, ಇಲ್ಲಿ ಮಾಹಿತಿಯನ್ನ ಕೊಡೋದ್ರ ಜೊತೆ ಮುಖ್ಯವಾದದ್ದು ಸಾಕಷ್ಟು ಹಳ್ಳಿಯೊಳಗ ಆರ್ಥಿಕವಾಗಿ ಹಿಂದುಳಿದಂತ ಹೆಣ್ಣು ಮಕ್ಕಳಿರ್ತಾರೆ, ಮಕ್ಕಳಿಗೆ ಸಾಕಷ್ಟು ಕುಪೋಷಣೆಯಿಂದ ಬಳಲ್ತಿರ್ತಾರೆ. ಇಂಥ ಒಂದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನಾದರೂ ಪೋಷಕಾಂಶಯುಕ್ತ ಆಹಾರ ಸಿಗತ್ತಾ ಮಹಿಳೆಯರಿಗೆ? ಖಂಡಿತವಾಗಿ ಸರ್. ಈಗ ಸರ್ಕಾರದ ಒಂದು ಮಾತೃಪೂರ್ಣ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಒಂದು ಊಟ, ಬಿಸಿ ಊಟ ಕೊಡ್ತಿದ್ದೀವಿ. ಹಿಂದೆ ಈಗ ಕೋವಿಡ್ ಇದ್ದಂಗಾಗಿ ಬಿಸಿ ಊಟ ಕೊಡ್ತಿಲ್ಲ, ಮನೆಗೆ ಆಹಾರ ಧಾನ್ಯಗಳನ್ನ ಕೊಡ್ತೀವಿ ಸರ್. ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಆ ಒಂದು 21 ರೂಪಾಯಿ ಘಟಕ ವೆಚ್ಚದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಅವರಿಗೆ ಅಕ್ಕಿ, ತೊಗರಿಬೇಳೆ, ಹೆಸರುಕಾಳು ಮತ್ತು ಬೆಲ್ಲ ಇವೆಲ್ಲವೂ ಅವರಿಗೆ, ಈಗ ಹೆಸರುಕಾಳು ಮತ್ತು ತೊಗರಿಬೇಳೆ ಇದರೆಲ್ಲ ಅವರಿಗೆ ಪ್ರೋಟೀನ್ ಅಂಶ ಸಿಗ್ತದೆ ಮತ್ತು ಬೆಲ್ಲದಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಸಿಗ್ತದೆ. ಸೊ ಮತ್ತು ನಮಗೆ ಇನ್ನೂ ಹೆಚ್ಚಿನ ಪ್ರೋಟೀನ್ ಅಗತ್ಯತೆ ಇರೋದ್ರಿಂದ ಕೋಳಿ ಮೊಟ್ಟೆಯನ್ನು ಕೊಡಲಾಗ್ತದೆ. ಈ ಕೋಳಿ ಮೊಟ್ಟೆದಲ್ಲಿ ತುಂಬಾ ಪ್ರೋಟೀನ್ ಯುಕ್ತವಾಗಿರ್ತದೆ, ಅವರು ತುಂಬಾ ಗರ್ಭಿಣಿ ಬಾಣಂತಿಯರಿಗೆ ಅನುಕೂಲವಾಗಿದೆ. ಮತ್ತು ಅದೇ ರೀತಿಯಾಗಿ ತಾವು ಹೇಳಿದ್ರಿ ಸಾಧಾರಣ ಕಡಿಮೆ ತೂಕ ಮತ್ತು ವಿಪರೀತ ಕಡಿಮೆ ತೂಕ ಅಂತ ಮಕ್ಕಳು ಇರ್ತಾರೆ ನಮ್ಮಲ್ಲಿ. ಸೊ ಅವರಿಗೆ ಕೂಡ ಕೋಳಿ ಮೊಟ್ಟೆಗಳನ್ನ ವಾರದಲ್ಲಿ 5 ದಿನ ಕೊಡಲಾಗ್ತದೆ ಸರ್. ಅವರಿಗೆ ಹಾಲು, KMF ಅಂತ ಹಾಲಿನ ಪೌಡರ್ ಮತ್ತು ಸಕ್ಕರೆಯನ್ನು ಕೂಡ ಕೊಡಲಾಗ್ತದೆ ವಾರದಲ್ಲಿ 5 ದಿನ. ಸೊ ಈ ಹಾಲು ಮತ್ತು ಮೊಟ್ಟೆಯಿಂದಾಗಿ ಅವರಿಗೆ ಪೌಷ್ಟಿಕಾಂಶ ಸಿಗುವಂತೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸರ್. ಈ ವಿತರಣೆ ಒಂದು ಏನು ಜಾಲ ಇದೆ ಅಲ್ಲ, ವಿತರಣೆ ಯಾವ ರೀತಿ ನಡೆಯುತ್ತೆ ಇಲ್ಲಿ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಆಗತ್ತೋ ಅಥವಾ ಹೇಗೆ ಹಳ್ಳಿಯಲ್ಲಿ ವಿತರಣೆಯನ್ನು ಮಾಡಲಿಕ್ಕೆ ಪೌಷ್ಟಿಕಾಂಶಯುಕ್ತ ಆರಬಹುದು, ಇದನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಹೇಗಿದೆ ಹಳ್ಳಿಯಲ್ಲಿ? ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಅಥವಾ ಪ್ರತಿಯೊಂದು ಪ್ರದೇಶದ ಅಂಗನವಾಡಿ ಕಾರ್ಯಕರ್ತೆ ತನ್ನಲ್ಲಿರುವ ಫಲಾನುಭವಿಗಳು ಅಂದರೆ 6 ತಿಂಗಳಿಂದ 6 ವರ್ಷದ ಮಕ್ಕಳ ಸಂಖ್ಯೆ ಮತ್ತು ಗರ್ಭಿಣಿಯರ ಸಂಖ್ಯೆ ಬಾಣಂತಿಯರ ಸಂಖ್ಯೆಯನ್ನು ಅವರು ಮೇಲ್ವಿಚಾರಕ್ಕೆ ಕೊಟ್ಟಿರ್ತಾರೆ ಸರ್. ಮೇಲ್ವಿಚಾರಕಿಯರು ಆನ್ಲೈನ್ ಸಿಸ್ಟಮಲ್ಲಿ, ನಮ್ಮಲ್ಲಿ ಆಹಾರ ಧಾನ್ಯಗಳ ವಿತರಣೆಗೆ ಆನ್ಲೈನ್ ಸಿಸ್ಟಮ್ ಇದೆ ಸರ್, ಅದರಲ್ಲಿ ಅವರು ಆಹಾರ ಬೇಡಿಕೆಯನ್ನು ರೈಸ್ ಮಾಡ್ತಾರೆ ಸರ್. ಅಲ್ಲಿ ಅಂದರೆ ಫಲಾನುಭವಿಗಳ ಅಗತ್ಯಕ್ಕೆ ಅನುಗುಣವಾಗಿ ಆಹಾರವನ್ನು ಬೇಡಿಕೆಯಲ್ಲಿ ಹಾಕ್ತಾರೆ ರೈಸ್ ಮಾಡ್ತಾರೆ ಆನ್ಲೈನಲ್ಲಿ. ಆನ್ಲೈನಲ್ಲಿ ಹಾಕಿದ ನಂತರ ಅವರಿಗೆ ಆ ಅಂಗನವಾಡಿ ಕೇಂದ್ರ ಬೇಕಾದಂಥದ್ದು ಎಷ್ಟು ಪ್ರಮಾಣ ಇದೆ ಎಂಬುದನ್ನು ಆನ್ಲೈನಲ್ಲಿ ಅವರಿಗೆ ಪ್ರಿಂಟ್ಔಟ್ ಬರ್ತದೆ, ಅದನ್ನು ನಾವು ಆಹಾರ ಸರಬರಾಜು ಸಾಗಾಣಿಕೆದಾರನಿಗೆ ಕೊಟ್ಟಿರ್ತೀವಿ ಸರ್. ಅದನ್ನು ಸಿಡಿಪಿ ಮುಖಾಂತರ ಕೊಟ್ಟಾಗ ಅದನ್ನ MSPC ಅಂತ ಇರ್ತದೆ ಪ್ರತಿ ತಾಲೂಕಿನಲ್ಲಿ, ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್, ಅಲ್ಲಿ ಆಹಾರ ಧಾನ್ಯವನ್ನು ಖರೀದಿ ಮಾಡ್ತೇವೆ ಅವರಿಂದ. ಸೊ ಅಂಗನವಾಡಿ ಕೇಂದ್ರಕ್ಕೆ ಬೇಕಾದ ಪ್ರಮಾಣದಷ್ಟು ಆ ಗ್ರಾಮೀಣ ಪ್ರದೇಶ ಅಥವಾ ಎಲ್ಲ ಪ್ರದೇಶಗಳಿಗೆ ವಿತರಣೆ ಮಾಡಲಾಗ್ತದೆ. ನಂತರ ಅಂಗನವಾಡಿ ಕಾರ್ಯಕರ್ತೆ ತಿಂಗಳಿಗೆ 2 ಸಾರಿ, ಮುಂಚೆ 1 ಸಾರಿ ಕೊಡ್ತಿದ್ವಿ, ಈಗ 2 ಸಾರಿ ಕೊಡ್ತಿದ್ವಿ ಸರ್. ಈಗ ತಿಂಗಳಲ್ಲಿ 2 ಸಾರಿ ಅವರಿಗೆ ಮನೆ ಮನೆಗೆ, ಈಗ ಕೋವಿಡ್ ಇದರ ನಿಯಮ ಪಾಲಿಸುವ ದೃಷ್ಟಿಯಿಂದ ಅವರೆಲ್ಲರೂ ಒಟ್ಟು ಅಂಗನವಾಡಿ ಕೇಂದ್ರಕ್ಕೆ ಬಂದರೆ ವೈರಸ್ ಸ್ಪ್ರೆಡ್ ಆಗಬಹುದ ಹಿನ್ನೆಲೆಯಲ್ಲಿ ಸರ್ಕಾರ ಸೂಚನೆ ಮೇರೆಗೆ ಮನೆ ಮನೆಗೇನೆ ಫಲಾನುಭವಿ ಮನೆ ಮನೆಗೇನೆ ಮೊಟ್ಟೆ ಹಾಲು ಮತ್ತು ಆಹಾರ ಧಾನ್ಯಗಳನ್ನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹೋಗಿ ಕೊಟ್ಬರ್ತಾರೆ ಸರ್. ಈಗ ಕೆಲವೊಂದು ಹಳ್ಳಿಗಳಲ್ಲಿ ಅಂಗನವಾಡಿ ಇರಲಾರ್ದಂತ ಹಳ್ಳಿಗಳಲ್ಲಿ ಹೇಗೆ ವ್ಯವಸ್ಥೆ ಅಲ್ಲಿ ಸರ್? ಈಗ ತಾವು ಹೇಳಿದ ಮುಖ್ಯವಾದ ಅಂಶ ಇದು. ಕೆಲವು ಪ್ರದೇಶಗಳು ನಾವು ಕೂಡ ಭೇಟಿ ಹೋದಾಗ ನೋಡ್ತಿರ್ತೀವಿ, ಕೆಲವು ದೊಡ್ಡಿಗಳು ತಾಂಡಗಳು ಚಿಕ್ಕ ಚಿಕ್ಕದ ಇರ್ತದೆ, ಸಣ್ಣ ಸಣ್ಣ ಇರ್ತದೆ ಸರ್. ಈಗ ಕೆಲವು ಎಕ್ಸ್ಟೆನ್ಷನ್ ಏರಿಯಾ ಹೊಸ ಬಡಾವಣೆಗಳಲ್ಲಿ ಇರ್ತದೆ ಸರ್, ಅಲ್ಲಿ ಜನಸಂಖ್ಯೆ 100, 150, 200 ಇರ್ತದೆ, ಅಲ್ಲಿ ಅಂಗನವಾಡಿ ಕೇಂದ್ರ ಸ್ಥಾಪನೆ ಮಾಡೋಕೆ ಆಗೋದಿಲ್ಲ ಸರ್. ಸೊ ಅಲ್ಲಿ ಸೌಲಭ್ಯಗಳು, ನಮ್ಮ ಸೌಲಭ್ಯಗಳು ವಂಚಿತರಾಗಬಾರ್ದು ಅಂತೇಳಿ ಆ ಪಕ್ಕದ ಊರಿನ ಪಕ್ಕದ ಕಂದಾಯ ಗ್ರಾಮದ ಅಥವಾ ಪಕ್ಕದ ಅಂಗನವಾಡಿ ಕಾರ್ಯಕರ್ತೆಗೆ ಆ ಜನಸಂಖ್ಯೆಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ನಾವು ನಮ್ಮ CDPO ವತಿಯಿಂದ ಅವರಿಗೆ ಆದೇಶ ಇರ್ತದೆ ಸರ್. ಇಂತಿಂಥ ಏರಿಯಾಗಳನ್ನ ನೀವು ಕವರ್ ಮಾಡ್ಬೇಕಂತೇಳಿ. ಅವರಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಮಕ್ಕಳು ಬರೋ ದೂರ ಇದ್ರೆ ಈ ಆಹಾರ ಧಾನ್ಯಗಳು ಮಾತ್ರ ಅವ್ರ ಮನೆಗೆ ತಲುಪಿಸಿ ಬರ್ತಾರೆ ಸರ್. ಅಲ್ಲಿ ಈ ಎಲ್ಲಾ ಏರಿಯಾಗಳನ್ನ ನಾವು ಮ್ಯಾಕ್ಸಿಮಮ್ ಕವರ್ ಮಾಡಿದ್ವಿ ಸರ್. ಇನ್ನೂ ಕೆಲವು ಒಂದೆರಡು ಮನೆಗಳು ಗುಡಿಸಲುಗಳು ಹೊಲಗಳಲ್ಲಿ ಇರ್ತಾರೆ ಸರ್. ಅವರಿಗೆ ಆಶಾ ಅಂಗನವಾಡಿ ವರ್ಕರ್ ಮತ್ತು ANM ಅವ್ರ ಮನೆಗೆ ಹೋಗ್ತಾರೆ ಸರ್. ಹಾಗೆ ಉದಾಹರಣೆಗೆ ಲಸಿಕೆ ಕಾರ್ಯಕ್ರಮಗಳು, ಈಗ ಮಕ್ಕಳಿದ್ರೆ ಮಕ್ಕಳಿಗೆ BCG ಮತ್ತು ಪೋಲಿಯೋ ಹಾಕುವಂತ ಸಂದರ್ಭದಲ್ಲಿ ಆ ಒಂದು ಮನೆಗಳು ಸಹಿತ ಬಿಡಲ್ಲ ಸರ್. ಒಂದೊಂದು ಮನೆ ಸಹಿತ ನಮ್ಮಲ್ಲಿ ಮೈಕ್ರೋ ಪ್ಲಾನ್ ಅಂದ್ರೆ ಮೈಕ್ರೋಪ್ಲಾನ್, ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮ ಇಲಾಖೆಯವರು ಮೈಕ್ರೋಪ್ಲಾನ್ ಮಾಡಿಕೊಂಡು ಲಸಿಕೆ ಕಾರ್ಯಕ್ರಮಗಳು ಮತ್ತು ಆಹಾರ ವಿತರಣೆಗೆ ನಾವು ಅದೆಲ್ಲನೂ ನಾವು ಅದನ್ನ ಗಮನದಲ್ಲಿಟ್ಟುಕೊಂಡು ಪ್ಲಾನ್ ಮಾಡ್ತೀವಿ ಸರ್. ಈಗ ಗೋಕುಲ್ ಹುಸೇನ್ ಅವರೇ, ತಾವು CDPO ಆಗಿ ಅಂದ್ರೆ ನಗರದಲ್ಲಿ ರಾಯಚೂರು ನಗರ, ಹೇಗೆ ನಗರದಲ್ಲಿ ಮಕ್ಕಳ ಪೋಷಣೆ ಹೇಗಿದೆ ಅಂತ ಅನಿಸುತ್ತೆ? ಪೋಷಕಾಂಶದ ಕೊರತೆಯಿಂದ ಮಕ್ಕಳಲ್ಲಿ ಬಳಲ್ತಾ ಇದ್ದಾರೆ ನಗರ ಪಟ್ಟಣ ಪ್ರದೇಶದಲ್ಲಿ ಅನಿಸ್ತದೆ, ಹೇಗೆ ರಾಯಚೂರು ನಗರವನ್ನು ತೆಗೆದುಕೊಂಡಾಗ? ಸರ್, ರಾಯಚೂರು ನಗರ ತಗೊಂಡಾಗ ಸರ್, ಈಗ ಕಳೆದ ಒಂದು 5-6 ವರ್ಷದ ಹಿಂದೆ ಸರ್ ಅಪೌಷ್ಟಿಕತೆ ಸ್ವಲ್ಪ ಇತ್ತು ಸರ್. ಈಗ ಪ್ರತಿ ವರ್ಷ ಸುಧಾರಣೆ ಆಗಂತ ಬರ್ತಾ ಇದೆ ಸರ್. ಅದು ಪ್ರತಿ ಮಗುವಿಗೆ ಬೆಳವಣಿಗೆ ನೋಡ್ತಾರೆ ಸರ್. ಪ್ರತಿ ತಿಂಗಳ ತೂಕ ಎತ್ತರ ಚೆಕ್ ಮಾಡ್ತಾರೆ, ಆ ಮಗುವಿನ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಫಲಾನುಭವಿಗಳ ಮಗುವನ್ನು ಕವರ್ ಮಾಡ್ತಾ ಇದ್ದಾರೆ ಸರ್. ಈಗೆಲ್ಲ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಸರ್. ವೀರೇಗೌಡ, ಈಗ ನಮ್ಮ ಹಿಂದಕ್ಕೆಲ್ಲ ತಗೊಂಡಾಗ ದೇವದುರ್ಗ ಭಾಗದಲ್ಲಿ ಸಾಕಷ್ಟು ಕುಪೋಷಣೆ ಅಥವಾ ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಈ ಒಂದು ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಇತ್ತಾಗ ಜಾಸ್ತಿ ಇದೆ ಅಂತಕ್ಕಂಥದ್ದು ಸಾಕಷ್ಟು ವರದಿ ಆಯ್ತು. ಹೇಗೆ ಏನಾದರೂ ಸುಧಾರಣೆ ಆಗ್ತಾ ಇದೆಯಾ ನಮ್ಮ ಜಿಲ್ಲೆಯಲ್ಲಿ? ನಿಜ ಸರ್, ತಾವು ಹೇಳಿದಂಗೆ ಈಗ ನಾವು ಜಿಲ್ಲೆಯಲ್ಲಿರೋ ಎಲ್ಲ 2,17,000 ಮಕ್ಕಳಿಗೆ ನಾವು ತೂಕ ಮಾಡಿದ್ದೀವಿ ಸರ್. ಪ್ರತಿ ತಿಂಗಳು ತೂಕ ಮಾಡ್ತಿದ್ದೀವಿ. ಈ ಒಂದು 3 ವರ್ಷ ಹಿಂದೆ ಹೋದಾಗ ಅವಾಗಿನ ಅಂಕಿಸಂಖ್ಯೆಗೂ ಈಗಿನ ಅಂಕಿಸಂಖ್ಯೆಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನಾವು 0-5 ವರ್ಷದ ಮಕ್ಕಳವರೆಗೂ ತೂಕ ಮಾಡ್ತೇವೆ. ಈ ಮಕ್ಕಳಲ್ಲಿ ತೂಕ ಮಾಡಿದಾಗ 3 ಕ್ಯಾಟಗರಿಗೆ ಡಿವೈಡ್ ಆಗ್ತದೆ ಸರ್, 3 ವಿಭಾಗಗಳು. ಒಂದು ನಾರ್ಮಲ್ ಮಕ್ಕಳು ಅಂದ್ರೆ ವಯಸ್ಸಿಗೆ ತಕ್ಕಂತೆ ತೂಕ ಇದ್ದಾರೆ ಅವರು ನಾರ್ಮಲ್, ನಮ್ಮಲ್ಲಿ ಸುಮಾರು 82% ಇದೆ ಸರ್. ಈಗ 82% ಆಗಿದ್ದಾರೆ. ಇನ್ನು ಸಾಧಾರಣ ಕಡಿಮೆ ತೂಕ ಇನ್ನೊಂದು ಕ್ಯಾಟಗರಿಯಲ್ಲಿ, ಸಾಧಾರಣ ಕಡಿಮೆ ತೂಕ ಅಂತಂದ್ರೆ ಅವ್ರ ವಯಸ್ಸಿಗೆ ತಕ್ಕಂತೆ ತೂಕ ಇರೋಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ, ಅವರು 18% ಇದೆ ಸರ್ ಈಗ ನಮ್ಮಲ್ಲಿ. ಮತ್ತು ವಿಪರೀತ ಕಡಿಮೆ ತೂಕ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಇರಬೇಕಾದ ತೂಕದಲ್ಲಿ ತೀರಾ ಕಡಿಮೆ ಇರುವಂತವ್ರು, ಅವರು 0.3% ಇದ್ದಾರೆ ಸರ್. ಅಂದ್ರೆ 676 ಮಕ್ಕಳು ಇವತ್ತು ಜಿಲ್ಲೆಯಲ್ಲಿ ವಿಪರೀತ ಕಡಿಮೆ ತೂಕದಲ್ಲಿದ್ದಾರೆ. ಮತ್ತು ಸಾಧಾರಣ ಕಡಿಮೆ ತೂಕದಲ್ಲಿ ಸುಮಾರು 39,000 ಜನ ಮಕ್ಕಳಿದ್ದಾರೆ ಸರ್. ಸೊ ಉಳಿದವರೆಲ್ಲ ಸಾಮಾನ್ಯಲ್ಲಿ ಬರ್ತಾರೆ ಸರ್, 180,000 ಜನ ಸಾಮಾನ್ಯಲ್ಲಿ ಬರ್ತಾರೆ. ಸೊ ಸಾಧಾರಣ ಕಡಿಮೆ ತೂಕ ಮತ್ತು ವಿಪರೀತ ಕಡಿಮೆ ತೂಕದ ಮಕ್ಕಳಿಗೆ ವಾರದಲ್ಲಿ 5 ದಿನ ಕೋಳಿ ಮೊಟ್ಟೆ ಕೊಡೋದ್ರ ಮುಖಾಂತರ ಮತ್ತು ವಾರದಲ್ಲಿ 5 ದಿನ ಹಾಲಿನ ಪೌಡ್ರು ಹಾಲು ಕೊಡೋದ್ರ 200 ml ಹಾಲಾಗ್ತದೆ ಸರ್, ಅದು 15 ಗ್ರಾಮ್ಗೆ. ಇವೆರಡರ ಮುಖಾಂತರ ನಾವು ಆರೋಗ್ಯ ಮತ್ತು ಪೌಷ್ಟಿಕತೆ ಮಟ್ಟ ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈಗಾಗಲೇ ನಮ್ಮ CDPO ತಿಳಿಸಿದಂತೆ ವೈದ್ಯಾಧಿಕಾರಿಗಳು ಪ್ರತಿ ಏರಿಯಾಕ್ಕೆ ಭೇಟಿ ಮಾಡಿ ಆರೋಗ್ಯ ತಪಾಸಣೆ ಮಾಡ್ತಾರೆ ಸರ್. ಅಲ್ಲಿ ಏನಾದರೂ ಮಕ್ಕಳ ಆರೋಗ್ಯ ಇನ್ನೇನಾದರೂ ಕಾಂಪ್ಲಿಕೇಶನ್ ಇದ್ದರೆ ಮಕ್ಕಳ ತಜ್ಞರಿಗೆ ರೆಫರ್ ಮಾಡ್ತಾರೆ ಸರ್. ಮಕ್ಕಳ ತಜ್ಞರು ತಾಲೂಕು ಮಟ್ಟದಲ್ಲಿ ಶಿಬಿರಗಳು ಮಾಡ್ತೀವಿ ಸರ್. ಈ ಉದಾಹರಣೆಗೆ ರಾಯಚೂರಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಸರ್. ಮೊದಲು ನವೋದಯ ಹಾಸ್ಪಿಟಲ್ಗಳಲ್ಲಿ ಕೂಡ ಮಾಡ್ತಿದ್ವಿ. ಮಕ್ಕಳ ತಜ್ಞರು ಅವ್ರನ್ನ ಪರಿಶೀಲನೆ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ. ಅವರು ಪರಿಶೀಲನೆ ಮಾಡಿದಾಗ, ತಪಾಸಣೆ ಮಾಡಿದಾಗ ಏನಾದರೂ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಪೌಷ್ಟಿಕ ಪುನರ್ವಸತಿ ಕೇಂದ್ರ ಅಂತ ಇದೆ ಸರ್, ನಮ್ಮಲ್ಲಿ NRC ಅಂತ ಹೇಳ್ತೀವಿ. ಆ ಪೌಷ್ಟಿಕ ಪುನರ್ವಸತಿ ಕೇಂದ್ರ ನಮ್ಮ ರಿಮ್ಸ್ ಆಸ್ಪತ್ರೆಯಲ್ಲಿ ಇದೆ ಸರ್ ಇದು. ಸೊ ಇಲ್ಲಿ ಅಲ್ಲಿ ಮಕ್ಕಳಿಗೆ 14 ದಿನಗಳವರೆಗೆ, ಕನಿಷ್ಠ 14 ದಿನಗಳವರೆಗೆ ಅಡ್ಮಿಟ್ ಮಾಡಿಕೊಂಡು ಮಗುವಿನ ಆರೋಗ್ಯ ಮತ್ತು ತೂಕದ ಹೆಚ್ಚಳಕ್ಕೆ ಅವರು ಮಕ್ಕಳ ತಜ್ಞರು ವಿಶೇಷ ಆರೋಗ್ಯ ಮತ್ತು ವಿಶೇಷ ಆಹಾರವನ್ನು ಕೊಟ್ಟು ಅವರಿಗೆ ಮತ್ತು ತಂದೆ ತಾಯಿಗೆ ಯಾರು ಅಟೆಂಡರ್ ಇರ್ತಾರೆ ಜೊತೆಗೆ ಬಂದಿರ್ತಾರೆ ಅವರಿಗೆ ಆಪ್ತ ಸಮಾಲೋಚನೆ ಮಾಡ್ತಾರೆ ಸರ್. ಡಯಟೇಷಿಯನ್ ಇರ್ತಾರಲ್ಲಿ ಅವರು, ಪೌಷ್ಟಿಕ ತಜ್ಞರು ಅವರಿಗೆ ಆಪ್ತ ಸಮಾಲೋಚನೆ ಮಾಡಿ ನಂತರ ಮಗುವಿನ ಬೆಳವಣಿಗೆ ಯಾವ ರೀತಿ ಕ್ರಮವಹಿಸಬೇಕೆಂಬುದನ್ನು ಕೂಡ ಅಲ್ಲಿ ಆಪ್ತ ಸಮಾಲೋಚನೆ ಮಾಡಲಾಗ್ತದೆ ಸರ್. ನಾಗರಾಜ್ ಅವರೇ, ಈಗ ಇತ್ತೀಚೆಗೆ ಕೋವಿಡ್ ಸಾಕಷ್ಟು ಒಂದು ಸಮಸ್ಯೆಯನ್ನು ತಂದುಬಿಟ್ಟಿದೆ, ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಪಟ್ಟಣ ಪ್ರದೇಶದಲ್ಲಿ. ಈ ತಿಳುವಳಿಕೆ ಕೋವಿಡ್ ಲಸಿಕೆಯನ್ನು ಹಾಕಿಸಿದ್ರ ಬಗ್ಗೆ ಇದರಲ್ಲಿ ಏನಾದರೂ ಕಾರ್ಯಕ್ರಮಗಳು ನಡೀತಾವ ನಿಮ್ಮ ಒಂದು ಅಭಿಯಾನದಲ್ಲಿ, ರಾಷ್ಟ್ರೀಯ ಪೋಷಣ ಮಾಸಾಚರಣೆಯಲ್ಲಿ? ನೀವು ಹೇಳಿದ ಪ್ರಕಾರ ನಾವು ಎಲ್ಲ ಅಂಗನವಾಡಿ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಎಲ್ಲ ಆಚರಿಸುವಾಗ ನಮ್ಮ ಮೇಲ್ವಿಚಾರಕರು ಆಗಲಿ, ಅಲ್ಲಿಂತ ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಎಲ್ಲರೂ ಕೋವಿಡ್ ಬಗ್ಗೆ ಯಾವ್ತರ ನಾವು ಪ್ರಿಕಾಷನ್ಸ್ ತಗೋಬೇಕು, ಮಾಸ್ಕ್ ಹಾಕೊಂಡಾಗ್ಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೆಂಗ ಮೇಂಟೈನ್ ಮಾಡಬೇಕು, ಮತ್ತೆ ಅವೇರ್ನೆಸ್ ಎಲ್ಲ ಕೊಡ್ತೀವಿ ಸರ್. ನಡೀತಾ ಇದೆ ಇದು ಕಾರ್ಯಕ್ರಮ? ಇಲ್ಲ ಸರ್, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಇದು ಮೇನ್ ಫಸ್ಟ್ ಪಾಯಿಂಟ್ ಇದೆ, ನಾವು ಡಿಸ್ಕಸ್ ಮಾಡ್ತೀವಿ ಸರ್. ಮುಖ್ಯವಾದದ್ದು ರಕ್ತಹೀನತೆ, ಹೆಚ್ಚಾಗಿ ಮಹಿಳೆಯರಲ್ಲಿ, ಸಾಕಷ್ಟು ಗರ್ಭಿಣಿಯರಲ್ಲಿ, ವಿಶೇಷವಾಗಿ ಮೊದಲು ಏನೋ ಗರ್ಭಿಣರಾಗ್ತಾರೆ ಅವರಲ್ಲಿ, ಸರ್ವೇ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಬೋದು, ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು, ರಕ್ತಹೀನತೆ ಬಹಳಷ್ಟು ಮಹಿಳೆಯರಲ್ಲಿ ಇರುತ್ತೆ. ಈ ರಕ್ತಹೀನತೆ ತಪಾಸಣೆ ಕಾರ್ಯಕ್ರಮಗಳು ಮತ್ತು ರಕ್ತಹೀನತೆಗೆ ಪೂರಕವಾದಂಥ ಆಹಾರವನ್ನು ಏನು ತಗೋಬೇಕು ಮಹಿಳೆಯರು ಅಂತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಪೂರಕ ಆಹಾರವನ್ನು ಕೊಡ್ತಕ್ಕಂಥದ್ದು ಹೇಳಿ ವೀರನಗೌಡ್ರೆ. ತಾವು ತುಂಬ ಮುಖ್ಯವಾದಂಥ ವಿಷಯ ಮಾತಾಡಿದ್ರಿ ಸರ್. ರಕ್ತಹೀನತೆ ಇದೊಂದು ದೊಡ್ಡ ವಿಷಯ ಅಂತ ಹೇಳ್ಬೋದು, ಪಿಡುಗು ಅಂತ ಅನ್ನಬಹುದು, ಮತ್ತು ದೊಡ್ಡ ವಿಷಯ. ತಾವು ಹೇಳಿದಂಗೆ ರಕ್ತಹೀನತೆ ಕಡಿಮೆ ಮಾಡೋದಕ್ಕೆ ಈಗಾಗಲೇ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ಸರ್. ಗರ್ಭಿಣಿ ಅಂತ ಗೊತ್ತಾದ ತಕ್ಷಣನೇ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಬಿಟ್ಟು ಫಸ್ಟ್ ಕೊಡುವಂಥದ್ದು ಐರನ್ ಫೋಲಿಕ್ ಟ್ಯಾಬ್ಲೆಟ್, ಐರನ್ ಫೋಲಿಕ್ ಟ್ಯಾಬ್ಲೆಟ್ನ ಕೊಡುವಂಥದ್ದು. ಮತ್ತು ಐರನ್ ಫೋಲಿಕ್ ಟ್ಯಾಬ್ಲೆಟ್ ತಗೊಂಡ ನಂತರ ಬಹಳಷ್ಟು ಜನ ಗರ್ಭಿಣಿಯರು ಕೆಲವರು ತಗೋದಿಲ್ಲ, ನುಂಗೋದಿಲ್ಲ ಸರ್. ಅದಕ್ಕೆ ಈಗ ನಾವು ನಮ್ಮ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಡಾಟ್ಸ್ ಮೆಥಡ್ ಅಲ್ಲಿ, ಅಂದ್ರೆ ಎದುರಿಗೆ ಅಂಗನವಾಡಿ ಕಾರ್ಯಕರ್ತ ಆಗಿರ್ಬೋದು, ಆಶಾ ಕಾರ್ಯಕರ್ತ ಆಗಿರ್ಬೋದು, ಅಥವಾ ANM ಆಗಿರ್ಬೋದು, ಆ ಮಾತ್ರೆ ನುಂಗ್ತಾರ ಇಲ್ಲ ಅಂತೇಳಿ ನೋಡೋಂಥದ್ದು ಕೂಡ ಈಗ ನಾವು ಮಾಡ್ತಿದ್ದೀವಿ, ಐರನ್ ಫೋಲಿಕ್ ಮಾತ್ರೆಗಳು. ಅದೇ ರೀತಿಯಾಗಿ ಅವರಿಗೆ ಇನ್ನೂ ಹೆಚ್ಚಿನ ಅವರಿಗೆ ಒಂದೆಡೆ ಅಷ್ಟು ಕೊಟ್ಟಮೇಲೆ ಕೂಡ ಅವ್ರಿಗೆ ಏನಾದ್ರು ರಕ್ತಹೀನತೆ ಕಂಡು ಬಂದ್ರೆ ಹೆಚ್ಚಿನ ಒಂದು ಕ್ರಮ ಕೂಡ ವೈದ್ಯಾಧಿಕಾರಿಗಳು ರೆಫರಲ್ ಮಾಡ್ತಾರೆ ಸರ್. ಸೊ ಅದ್ರಲ್ಲಿ ನಮ್ಮ ಇಲಾಖೆಯಿಂದ ಕೊಡುವಂತ ಕೋಳಿ ಮೊಟ್ಟೆ ಮತ್ತು ಪೌಷ್ಟಿಕ ಆಹಾರಗಳಿಂದ ಕೂಡ ಅವ್ರಿಗೆ ರಕ್ತಹೀನತೆಗೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಮತ್ತು ನಾವು ಕೊಡೋದಕ್ಕಿಂತ ಮುಖ್ಯವಾಗಿ ರಕ್ತಹೀನತೆ ಹೋಗ್ಲಾಡಿಸಬೇಕಾದ್ರೆ ಯಾವ ಆಹಾರ ತೆಗೆದುಕೊಳ್ಬೇಕೆಂಬಂತ ತಿಳುವಳಿಕೆ ಮೂಡಿಸುವಂಥದ್ದು, ಅರಿವು ಮೂಡಿಸೋದಂಥದ್ದು ಬಹಳ ಮುಖ್ಯವಾದದ್ದು ಸರ್. ಇಲ್ಲಿ ಈಗ ಅವರು ಬಹಳಷ್ಟು ಜನ ಈಗ ಬೆಲ್ಲ ತಿನ್ನೋದಿಲ್ಲ, ಸಕ್ಕರೆಗೆ ಮಾರು ಹೋಗಿದ್ದಾರೆ, ಮತ್ತು ಅವರಿಗೆ ಕಬ್ಬಿಣಾಂಶ ಇರೋ ವಿಷಯಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ ಸರ್. ಸೊ ಈ ಗರ್ಭಿಣಿ ಬಾಣಂತಿಯರಿಗೆ ತಾಯಂದಿರ ಸಭೆಗಳಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತ ANM ತಿಳಿಸಿ ಹೇಳ್ತಾರೆ ಸರ್. ನಮ್ಮ ಇಲಾಖೆಯಲ್ಲಿ ಒಂದು ಚಿಕ್ಕಿ ಅಂದ್ರೆ ಶೇಂಗಾ ಮತ್ತು ಬೆಲ್ಲ ಕೊಡುವಂಥದ್ದು, ಇದು ಉದ್ದೇಶ ಕೂಡ ಅವರು ಅನಿಮಿಯ ಅಂದ್ರೆ ರಕ್ತಹೀನತೆ ಕಡಿಮೆ ಮಾಡುವಂಥದ್ದು ನಮ್ಮ ಒಂದು ಉದ್ದೇಶ ಆಗಿರ್ತದೆ ಸರ್. ಗೋಕುಲೋಶನ್ ಅವರೇ, ಕೊನೆಯದಾಗಿ ತಿಳುವಳಿಕೆಗಳು ಯಾವ ರೀತಿ ಹೋಗ್ತಾ ಇರ್ತವೆ, ಪ್ರತಿ ವಾರ ತಿಂಗಳಿಗಿರ್ಬೋದು, ಹೇಗೆ ಸಭೆಗಳನ್ನ ಮಾಡ್ತಾ ಇರ್ತೀರಿ, ಇದ್ರ ಬಗ್ಗೆ ಪೋಷಣೆ ಬಗ್ಗೆ ಅವೇರ್ನೆಸ್ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಸರ್? ಏನದ ಮಾಸಾಚರಣೆ ಇದೆ, ಮಾಸಾಚರಣೆ ಮುಗಿದ ಮೇಲೆ ಸಹ ಹೇಗೆ ತಿಳುವಳಿಕೆಗಳು ನಡೀತಾ ಇರ್ತಾವ ಸರ್? ಈ ತಿಂಗಳ ವಿಶೇಷವಾಗಿ ಸರ್, ನಮ್ಮ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಬ್ಬ ರೀತಿಯ ಆಚರಣೆ ಮಾಡ್ತಾ ಇದೀವಿ ಸರ್. ಈ ಪೋಷಣ ಮಾಸ ಸರ್, ಇದು ತಿಳುವಳಿಕೆ ಆ ಥರ ಕೊಡ್ತೀವಿ ಅಂದ್ರೆ ಸರ್, ಪ್ರತಿ ತಾಯಂದಿರ ಸಭೆಗಳು, VHND, ಸಮುದಾಯ ಆಧಾರಿತ ಚಟುವಟಿಕೆಗಳು, ಮತ್ತೆ ಮನೆ ಭೇಟಿ ನೀಡುವ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಅವೇರ್ನೆಸ್ ಕೊಡ್ತೀವಿ ಸರ್. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಂದ, TVಗಳಿಂದ ಸರ್, ಮತ್ತೆ ನ್ಯೂಸ್ ಪೇಪರಿಂದ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಅದ್ರ ಮೂಲಕ ಎಲ್ಲ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಸರ್. ಇದರಿಂದ ತುಂಬಾ ಜನಕ್ಕೆ ಅರಿವು ಬರ್ತಾ ಇದೆ ಸರ್. ವೀರನಗೌಡ್ರೆ, ಕೊನೆಯದಾಗಿ ಹೇಳಿ, ಈ ಒಂದು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿರ್ಬೋದು, ಗರ್ಭಿಣಿಯರು, ಬಾಣಂತಿಯರು, ಹಾಲುಣಿಸುವ ತಾಯಂದಿರರಿಗೆ ಮತ್ತು ವಿಶೇಷವಾಗಿ 1-3 ವರ್ಷದ ಒಳಗಿನ ಮಕ್ಕಳಿಗೆ ನಿಮ್ಮ ಕಿವಿಮಾತೇನು, ಪೋಷಣೆಯಿಂದ ಬಳಲ್ತಾ ಇದ್ದೀವಿ ನಾವು, ಕುಪೋಷಣೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ, ಇದರಿಂದ ಹೊರಗೆ ಬರಬೇಕಾದ್ರೆ ಏನು ನಮ್ಮಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ಹಣ್ಣು ತರಕಾರಿಗಳನ್ನು ಯಾವ ರೀತಿ ಬಳಸಬೇಕಾಗಿದೆ, ಕುಪೋಷಣದಿಂದ ಹೊರಬರಬೇಕಾದ್ರೆ ಇಲಾಖೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಕೊನೆಯದಾಗಿ ಏನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಮುಖ್ಯವಾದ ವಿಷಯನ ತಾವು ವಿಷಯನ ಮಾತಾಡಿದ್ರಿ ಸರ್. ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು ಕೃಷಿ ಚಟುವಟಿಕೆ ಹೆಚ್ಚಿದ್ದು ನಮ್ಮಲ್ಲಿ ಆಹಾರದ ಲಭ್ಯತೆ ತುಂಬ ಇದೆ ಸರ್. ಆಹಾರದ ಲಭ್ಯತೆ ಇದೆ, ಎಸ್, ಆಹಾರದ ಕೊರತೆ ಇಲ್ಲ. ನಾವು ಗಮನಿಸಿದಂಗೆ ಇಲ್ಲಿ ಯಾರು ಕೂಡ ಹಸಿವಿನಿಂದ ಅಥವಾ ಉಪವಾಸದಿಂದ ಇರುವಂತದ್ದು ನಮ್ಗೆ ಕಂಡು ಬಂದಿಲ್ಲ. ನಾವು ಸರ್ಕಾರದಿಂದ ಏನು ಕೊಡ್ತಿದ್ದೀವಿ ಅದು ಪೂರಕ ಪೌಷ್ಟಿಕ ಆಹಾರ ಸರ್. ಅಂದ್ರೆ ಮಗು ನಮಗೆ ಅಂಗನವಾಡಿ ಕೇಂದ್ರಕ್ಕೆ ಬಂದ್ರೆ ಸುಮಾರು ಒಂದು 3-4 ತಾಸು ನಮ್ಮಲ್ಲಿ ಇರ್ತದೆ. ಆ ಒಂದು ಅವಧಿಯಲ್ಲಿ ಮಗುಗೆ ಕೊರತೆ, ಆಹಾರದ ಕೊರತೆ ಆಗಬಾರ್ದು, ಪೌಷ್ಟಿಕತೆ ಮಟ್ಟ ಕಡಿಮೆ ಆಗ್ಬಾರ್ದು ಅಂತೇಳಿ ನಾವು ಕೊಡ್ತೀವಿ ಸರ್. 8 ರೂಪಾಯಿ ಘಟಕ ವೆಚ್ಚದಲ್ಲಿ ಮಾತ್ರ ನಾವು ಕೊಡ್ತಿದ್ದೆವು. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ತಿಳುವಳಿಕೆ ಮೂಡಿಸುವಂಥದ್ದು ನಮ್ಮ ಪ್ರಯತ್ನ ಆಗಿರ್ತದೆ ಸರ್. ಆರೋಗ್ಯ ಇಲಾಖೆ ಮತ್ತು ನಮ್ಮ ಇಲಾಖೆಯ ಪ್ರಯತ್ನ ಅರಿವು ಮೂಡಿಸುವಂಥದ್ದು. ತಾವು ಈಗಾಗಲೇ ಹೇಳಿದಂತೆ ನಮ್ಮ ಜಿಲ್ಲೆಯಲ್ಲಿ ಆಹಾರ ಸಮತೋಲನ ಆಹಾರನ ಅವರು ತೆಗೆದುಕೊಳ್ಳೋದಿಲ್ಲ ಸರ್. ಇಲ್ಲಿ ಆಹಾರ ಪದ್ಧತಿ ಏನಿದೆ ಅಂದ್ರೆ ಅನ್ನ ಸಾರು ಊಟ ಮಾಡುವಂಥದ್ದು, ಮುಂಜಾನೆ ಅದನ್ನೇ ಅನ್ನ ಬೇಳೆ ಊಟ ಮಾಡ್ತಾರೆ, ಮಧ್ಯಾಹ್ನ ಅದನ್ನೇ ಊಟ ಮಾಡ್ತಾರೆ, ರಾತ್ರಿ ಕೂಡ ಅದನ್ನೇ ಊಟ ಮಾಡ್ತಾರೆ. ರೊಟ್ಟಿ ತಿನ್ನುವಂಥದ್ದು ಹವ್ಯಾಸ ಕೂಡ ತುಂಬಾ ಕಡಿಮೆ ಆಗಿದೆ. ಸೊ ಅವರಿಗೆ ನಾನು ಕಿವಿ ಮಾತು ಹೇಳಿ ಇಷ್ಟಪಡೋದಂದ್ರೆ ನಮ್ಮ ಕಡಿಮೆ ದರದಲ್ಲಿ ಲಭ್ಯವಾಗುವಂತ ಏನು ರೈತರು ಏನಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ, ಅವರು ತಮ್ಮಲ್ಲಿ ಇರುವಂತಹ ತಾವು ಬೆಳೆಯುವಂತ ಅಥವಾ ಕಡಿಮೆ ದರದಲ್ಲಿ ಸಿಗುವಂತಹ ಆಹಾರ ಧಾನ್ಯಗಳನ್ನ, ಎಲ್ಲಾ ರೀತಿಯ ಆಹಾರ ಧಾನ್ಯಗಳನ್ನ ಮತ್ತು ತರಕಾರಿಗಳನ್ನ, ಸೊಪ್ಪುಗಳನ್ನ ಮತ್ತು ಹಣ್ಣುಗಳನ್ನ ತಿನ್ಬೇಕು ಸೀಸನ್ ವೈಸ್. ಈಗ ಈ ಸೀಸನ್ ಅಲ್ಲಿ ಯಾವ ಕಡಿಮೆ ದರದಲ್ಲಿ ಸಿಗ್ತದೆ ಅದನ್ನು ತಿನ್ಬೇಕು. ಮತ್ತು ತಿನ್ನುವ ವಿಧಾನ ಮುಖ್ಯವಾದದ್ದು. ಈಗ ಹೆಸರುಕಾಳು, ಶೇಂಗಾ, ಹೆಸರುಕಾಳನ್ನ ಮೊಳಕೆ ಬರಿಸಿ ತಿನ್ನೋದಿಲ್ಲ ಸರ್. ಅದನ್ನ ರೊಟ್ಟಿ ಹೆಸರುಕಾಳು ತಿಂತಾರಂಗೆ, ಅದನ್ನ ಮೊಳಕೆ ಬರಿಸಿ ತಿಂದ್ರೆ ಅದು ಪ್ರೋಟೀನ್ ಯುಕ್ತ ಆಗ್ತದೆ, ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಶೇಂಗಾನು ಯಾರು ನೆನೆ ಹಾಕಿ ಮೊಳಕೆ ಬರಿಸಿ ತಿನ್ನೋದಿಲ್ಲ, ಅದನ್ನ ಉರಿದು ತಿಂತಾರೆ, ಅದನ್ನ ಕೊಬ್ಬಿನಂಶ ಬರ್ತದೆ ಹೊರತು ಅದರಲ್ಲಿ ಇದು ಬರೋದಿಲ್ಲ, ಪ್ರೋಟೀನ್ ಬರೋದಿಲ್ಲ. ತಿನ್ನೋ ಪದ್ಧತಿ ಕೂಡ ಮುಖ್ಯವಾದದ್ದು. ಮತ್ತು ತಮ್ಮ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಆಹಾರವನ್ನು ತಿನ್ನಿಸುವಂತದ್ದು ಅವ್ರ ತಂದೆ ತಾಯಿಯಂದರು ಜಾಗ್ರತೆ ವಹಿಸಿದ್ರೆ ಮಗುವಿನ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟ ಹೆಚ್ಚಾಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ. ಒಳ್ಳೆಯದು. ಇದುವರೆಗೆ ರಾಷ್ಟ್ರೀಯ ಪೋಷಣ ಮಾಸಾಚರಣೆಯ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಜೊತೆಗೆ ಈ ಒಂದು ಕುಪೋಷಣೆಯಿಂದ ಹೊರಬರಬೇಕಾದ್ರೆ ಯಾವ ರೀತಿ ಎಲ್ಲರೂ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ, ಯಾವ ರೀತಿ ಆಹಾರವನ್ನು ತಗೋಬೇಕು, ನಿಮ್ಮ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ಏನೆಲ್ಲ ಪೂರೈಕೆಗಳು ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ನಮ್ಮಲ್ಲಿ ಏನು ಸ್ಥಳೀಯವಾಗಿ ಲಭ್ಯತೆ ಸಾಕಷ್ಟು ಇರ್ತವೆ, ಸಜ್ಜೆ ಬೆಳಿತೀವಿ, ನವಣೆ ಬೆಳೀತಾ ಇರ್ತೀವಿ ಅಥವಾ ಜೋಳ ಬೆಳೀತಾ ಇರ್ತೀವಿ, ಇಂಥ ಒಂದು ದವಸ ಧಾನ್ಯದ ಜೊತೆ ರೈಸನ್ನು ತಿನ್ನಲಿ ಬೇಡ ಅನ್ನೋದಿಲ್ಲ, ಇಂಥ ಒಂದು ದವಸ ಧಾನ್ಯಗಳನ್ನು ಯಥೇಚ್ಛವಾಗಿ ತಿನ್ನೋದ್ರ ಜೊತೆ ಮಡಿಕೆ ಕಾಳು ಇರ್ಬೋದು, ಹೆಸರುಕಾಳು ಇರ್ಬೋದು ಅಥವಾ ಬೇರೆ ವಿಶೇಷವಾಗಿ ಅವರೆಕಾಳುಗಳನ್ನು ಬೆಳೀತಾ ಇರ್ತೀವಿ, ಇಂಥ ಎಲ್ಲ ಅವರೆಕಾಳುಗಳು ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸೊಪ್ಪು ತರಕಾರಿಗಳನ್ನು ವಿಶೇಷವಾಗಿ ಮಹಿಳೆಯರು ಮಕ್ಕಳು ತಿನ್ನಲಿಕ್ಕೆ ಮುಂದೆ ಬರಬೇಕು, ಇದನ್ನು ತಿನ್ನುವಂತೆ ಮನ ಪರಿವರ್ತನೆಯನ್ನು ಮಾಡಬೇಕು ಮನೆಯಲ್ಲಿದ್ದವ್ರದನ್ನ. ಈ ರೀತಿ ಮಾಡಿದ್ದೆ ಆದರೆ ಖಂಡಿತ ನಾವು ಕುಪೋಷಣೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಯಶಸ್ವಿಯಾಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಮಹಿಳೆಯರು ಮಕ್ಕಳು ಭಾಗವಹಿಸಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಂಡು ನಿಮ್ಮ ಇಲಾಖೆಯ ಜೊತೆ ಕೈಜೋಡಿಸಿ ಕುಪೋಷಣೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಮಹಿಳೆಯರು ಹೊರಗೆ ಬರಲಿ ಅಂತೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ಎಲ್ಲರಿಗೂ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆ ಮಾಸಾಚರಣೆ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಜಿಲ್ಲೆಯಲ್ಲಿ ಹಮ್ಮಿಕೊಂಡ ವಿವಿಧ ಕಾರ್ಯಕ್ರಮಗಳು ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯೋಜನೆಯಿಂದ ಸಿಗುವ ಸೌಲಭ್ಯಗಳು ಈ ಕುರಿತು ಇಲಾಖೆಯ ಉಪನಿರ್ದೇಶಕರಾದ ವೀರಣ್ಗೌಡ, ರಾಷ್ಟ್ರೀಯ ಪೋಷಣ ಯೋಜನೆ ಇಲಾಖೆ ಯೋಜನೆ ಜಿಲ್ಲಾ ಸಂಯೋಜಕರಾದ ನಾಗರಾಜ್ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯಾದ ಗೋಕುಲ್ ಹುಸೇನ್ ಅವರೊಂದಿಗೆ ಸಂದರ್ಶನ ಆಧಾರಿತ ಕಾರ್ಯಕ್ರಮ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,

6 7 5 6 8 5 7 2 5 6 7 5 6 8 5. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449 619 18 78 9449 619 18 78. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ, ಸಜ್ಜೆ ಕನಿಷ್ಠ 1630 ರೂಪಾಯಿಗಳು, ಹೆಸರುಕಾಳು 4260 ರೂಪಾಯಿಗಳು, ಶೇಂಗಾ ಗೋಂಗ್ರೆ ಕನಿಷ್ಠ 3789 ರೂಪಾಯಿಗಳಿಂದ 5709 ರೂಪಾಯಿಗಳವರೆಗೆ, ಈರುಳ್ಳಿ 425 ರೂಪಾಯಿಗಳಿಂದ 1455 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರಿ 1289 ರೂಪಾಯಿಗಳಿಂದ 1746 ರೂಪಾಯಿಗಳವರೆಗೆ, ಸೂರ್ಯಕಾಂತಿ 3475 ರೂಪಾಯಿಗಳಿಂದ 5699 ರೂಪಾಯಿಗಳವರೆಗೆ, ಕೆಂಪು ತೊಗರಿ 4469 ರೂಪಾಯಿಗಳಿಂದ 6288 ರೂಪಾಯಿಗಳವರೆಗೆ, ಬಿಳಿ ತೊಗರಿ 4606 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಲಿಂಗ್ಸ್ಗೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಸಜ್ಜೆ ಕನಿಷ್ಠ 1620 ರೂಪಾಯಿಗಳಿಂದ ಗರಿಷ್ಠ 1650 ರೂಪಾಯಿಗಳವರೆಗೆ, ಜೋಳ 1630 ರೂಪಾಯಿಗಳು, ಬಿಳಿ ಎಳ್ಳು 10200 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 5600 ರೂಪಾಯಿಗಳಿಂದ ಗರಿಷ್ಠ 5900 ರೂಪಾಯಿಗಳವರೆಗೆ. ಇದುವರೆಗೆ ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಹತ್ತಿ 5850 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1560 ರೂಪಾಯಿಗಳಿಂದ ಗರಿಷ್ಠ 1893 ರೂಪಾಯಿಗಳು, ಭತ್ತದ RNR ಹಳೆಯದು 1910 ರೂಪಾಯಿಗಳಿಂದ 2000 ರೂಪಾಯಿಗಳವರೆಗೆ, ಭತ್ತ ಹಳೆ ಸೋನ ಮಸೂರೆ 2200 ರೂಪಾಯಿಗಳು, ಅಕ್ಕಿ ಮಾಧ್ಯಮ 2350 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನ ಕೇಳಿದ್ರಿ. ಈಗ ಕೇಳಿ ಗಂಗಾವತಿ ತಾಲೂಕಿನ ಪಂಪಪತಿ ಪೂಜಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು.